ಮಂಗಲಕಾರಿ ಚಿರಸಮಾಧಿಯ ಗಿರಿಶಿಖರರಿ ನರರ ಸೇವೆಗೆ ಇಳಿದ ನರವರ ಸುಪ್ತ ದೈವರೇ ಹೇಳಿರೇಳಿ ಲುಪ್ತ ಪದವಿಯ ಮರಳಿ ತಾಳಿ ಸಪ್ತ ರುಜಿಗಳ ಆಳಿರೆನುತ ತೀರ್ಥವಾಣಿಯ ಜಗಲಿ ಮೊಳಗಿಗೆ ಜಯ ವಿವೇಕಾನಂದ ಗುರುವರ ಭುವನ ಮಂಗಲಕಾರಿ ವಿಶ್ವವ್ಯಾಪಕ ಪ್ರೇಮ ಮೂರ್ತಿಯೇ ವಿಶ್ವದ್ಯೋತಕ ಪರಮ ಜ್ಞಾನಿ ಯೋಗಿ ವಿಶ್ವಮುಕ್ತಿ ಸಮರ್ಪಿತಾತ್ಮನೆ ವಿಶ್ವವಂದ್ಯನೆ ಜಯತು ಜಯತು ವಿಶ್ವವಂದ್ಯನೆ ಜಯತು ಜಯತು ಜಯತು ಜಯತು ಜಯ ವಿವೇಕಾನಂದ ಗುರುವರ ಭುವನ ಮಂಗಲಕಾರಿ ಚಿರ ಸಮಾಧಿಯ ಗಿರಿಗೆ ಕರರಿ ನರರ ಸೇವೆಗೆ